क्या कर रहा है? इधर इधर इधर हम बोल रहे हैं तेरे बीजू का। पुतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग। पहली वाली बात कहा, परंतु सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज के जैविक खेती शुरू करूँगा। माटी से प्रेम की परंपरा है परंपरागत खेती। ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆ ಬೇಸಾಯದ ಅನುಭವಗಳ ಕುರಿತು ಹಳಿಯಾಳದ ಚಂದ್ರು ಎಲ್ ಕಮ್ಮಾರ್ ಅವರೊಂದಿಗೆ ಸಂದರ್ಶನ. ಈಗ ಚಂದ್ರು ಲಕ್ಷ್ಮಣ್ ಕಮ್ಮಾರ್ ಅವರಿದ್ದಾರೆ, ಉರ್ಲಟ್ಟಿ ಗ್ರಾಮದವರು, ಹಳಿಯಾಳ ಹತ್ರ ಬರುತ್ತೆ. ಅವರು ರೇಷ್ಮೆ ಬೆಳೀತಾರೆ, ಕಬ್ಬು ಬೆಳೀತಾರೆ, ಗೋವಿನಜೋಳ ಬೆಳೀತಾರೆ, ಮತ್ತೆ ಭತ್ತ ಇಂಥವೆಲ್ಲ ವಿವಿಧ ಬೆಳೆಗಳನ್ನ ಬೆಳ್ಕೊಂತ ಕೃಷಿ ಮಾಡ್ತಾ ಇದಾರೆ. ಅವರ ಅನುಭವ ಕೇಳೋಣ. ನಮಸ್ಕಾರ ಚಂದ್ರು. ನಮಸ್ಕಾರ ಸರ್. ಈಗ ಎಷ್ಟು ವಯಸ್ಸು ನಿಮ್ದು? 70-71 ವರ್ಷ ಆಗಿತ್ತು. ನಾವು ಅಷ್ಟ 8th-3rd ಅಷ್ಟ ಕಲ್ತಿದ್ರು, ಆ ಹಳೆ ನಮಗ್ ಕಲ್ಸಾವ್ರು ಇಲ್ಲ. ನಾವು 8 ವರ್ಷದಾಗ ಇದ್ದಾಗ ನಮ್ ತಂದಿ ತೀರ್ಕೊಂಡ, ನಾ ಇರೋ ಒಬ್ಬವನ ತಾಯಿ ಒಬ್ರು ಇದ್ರು, ನಮಗ್ ಕಲ್ಸಾವ್ರು ಯಾರಿಲ್ಲ ಅಂತ ಕೆಲಸ ಅಂದಾಜ್ ಮ್ಯಾಗ ನಾವು ಜೀವನ ನಡೆಸ್ಕೊಂಡು ಹೋದ್ವಿ ರೀ. ನಮಗ್ 2 ಗಂಡು ಮಕ್ಕಳು, 2 ಹೆಣ್ಮಕ್ಕಳು. ಅವರು ಸಣ್ಣ ಸಣ್ಣ ಇದ್ದಾಗ ಇದೆ ರೇಷ್ಮೆ ನಾವು ಮಾಡಿದಿವ್ರಿ. 1/2 ಎಕರೆ, 1/2 ಎಕರೆ ಮಾಡಿದಾಗ್ರಿ ಅವಾಗ 6 ಲಕ್ಷ ರೂಪಾಯಿ ಸಾಲ ಐತ್ರಿ ನಮಗ್. 6 ಲಕ್ಷ ರೂಪಾಯಿ ಸಾಲ ಇದ್ದಾಗ ರೇಷ್ಮೆ ಏನು ಮಾಡಿದೇವ್ರಲ್ಲ, ಅವಾಗಿಂದ ಸಾಲ ಇನ್ನೂ ಮಟ ನಾವು 1 ರೂಪಾಯಿ ಇಲ್ರಿ, ಎಲ್ಲ ಮುಟ್ಟಿಸ್ಬಿಟ್ಟಿವ್ರಿ ನಾವು. ಎಷ್ಟು ದಿನ ಬೇಕಾದ್ ಮುಟ್ಸಾಕ? 3-4 ವರ್ಷನಾಗ ಅಂದ್ರೆ ಮುಟ್ಟಿಸ್ಬಿಟ್ಟವ್ರಿ. ಒಬ್ಬವನ ಅಲ್ರಿ ದುಡ್ಯಾವನ, ಮಕ್ಕಳು ನೋಡಿದ್ರೆ ಸಣ್ಣ ಸಣ್ಣ ಇದ್ದವ್ರಿ ಅವು. ಹಿಂಗಾಗಿ ಅದ ಅವಾಗ 18% ಬಡ್ಡಿ ಇತ್ರಿ ಅದ. ಹಿಂಗಾಗಿ ಇನ್ನೂವರೆಗೂ ಏನೈತಾರಲ್ಲ ರೇಷ್ಮೆನ ಮಾಡ್ಕೊಂತ ಬಂದಿವ್ರು ನಾವು. ಅವಾಗ 18% ಬಡ್ಡಿ ಅಂದ್ರೆ ಖಾಸಗಿ ಬಡ್ಡಿನಾ ಬೇರೆ ಬ್ಯಾಂಕ್ ರೀ? ಬ್ಯಾಂಕ್ನಾಗ ಹೌದ್ರಿ, ಬಾಳ ಇತ್ರಿ ಸರ್ ಅದ. ಇಂಥ ಬಡ್ಡಿ ಅಲ್ರಿ. ಎಷ್ಟು ವರ್ಷದಿಂದ ಇದು? 76 ವರ್ಷದಿಂದ ನಾವೆಲ್ಲ ಇದನ್ನ ಮಾಡಕ ಆಗಿದ್ರು. 76ನೇ ಇಸ್ವಿಯಲ್ಲಿ ಹೌದ್ರಿ. ನಮ್ಮ ಹಿರೇಟಿ ಅವರು ಇಲ್ಲಿ ಬಂದಿದ್ರು, AH ಪೂಜಾರಿ ಅಂತ. ಅವರ ಅಂತ ಕ್ಯಾಸ ನಮಗ ಮಾಡಸಾಕ ಹಚ್ಚ ಆಫೀಸ್ನಾಗ ಏನ ಅನುಕೂಲ ಬರ್ತೈತಿರಲ್ಲ ಅದೆಲ್ಲ ನಮಗ ಅವ್ರ ಹೊಟ್ಟೆ ಕ್ಯಾಸ ಹೆಂದ್ರಿಕೆ ಟ್ರೇ ಅವರ ಹೆಲ್ಪ್ ನಮಗ ಮಾಡಿಸಿ ನಮಗ ಸಾಲದಾಗ ನೀ ಬಾಳದಿ ಮತ್ತೆ ಇನ್ ಮುಂದೆ ನೀ ಒಳ್ಳೆತನ ರೇಷ್ಮೆ ಬೆಳೆ ಅಂತ ಹೇಳಿ ಕ್ಯಾಸ ಏನೈತಾರಲ್ಲ ಅವಾಗಿಂದ ನಾವು ರೇಷ್ಮೆ ಬೆಳಕತ್ತೆ. ಇನ್ನೂವರೆಗೂ 1 ರೂಪಾಯಿ ಸಾಲ ಇಲ್ರಿ. ಈ ಹೋದವ್ರ ಸಲ ಅಚಿ ವರ್ಷ ಹಳ್ಳ ಅಂದ್ರಿ, ಒಂದ್ ರೇಷ್ಮೆ ಮನೆ, ಒಂದ್ ಇರೋದ್ ಮನೆ, ಒಂದ್ ದನದ ಕೊಟ್ಟಿಗೆ. ಅವೇನ ಏನ್ ಇದ್ರಲ್ಲ ಹಳ್ಳ ದಂಡಿಗೆ ಹೊಲ ಐತ್ರಿ ಸರ್, ಅವೆಲ್ಲ ಹಳ್ಳ ಬಂದ ಎಲ್ಲ ಒತ್ತಾಟಿಂದ ಹೋಗ್ಬಿಡ್ತ್ರಿ. ಒಳೇನ ಹೋದ್ರಿ ಸರ್, ಒತ್ತಾಟಿಂದನ ಹೋದ್ರಿ. ಮತ್ತೆ ಇನ್ನೊಂದ 10-15 ನಿಮಿಷ ನಾವು ಇರ್ತಿದ್ವು ಅಂದ್ರೆ ನಾವು ಮಕ್ಕಳು ಎಲ್ಲರೂ ನಾವು ಹೋಗ್ಬಿಡ್ತಿದ್ರಿ. ಅವಾಗ ಬಂಗಾರ ಇತ್ರಿ ಕಂಡಾಪಟ್ಟಿ. ಅವಾಗ 200 ರೂಪಾಯಿ ತೊಲಿ ಬಂಗಾರ ಇತ್ರಿ ಅವಾಗ. ಅವಾಗ 200 ರೂಪಾಯಿ ತೊಲಿ ಇದ್ದಾಗ ನಾವು 12 ತೊಲಿ ಬಂಗಾರ ಮಾಡಿದ್ರು ನಾವು. ಅದು ಹೋಗ್ಬಿಡ್ತ್ರಿ ನೀರ್ನಾಗ. ಹೌದ್ರಿ, ಹಳ್ಳ ಬಂದು ಹೋಗ್ಬಿಡ್ತ್ರಿ. ಇನ್ನೊಂದ್ 10 ಮಿನಿಟ್ ಆದ್ರೆ ನಾವು ಹೋಗ್ಬಿಡ್ತಿದ್ರು ಸರ್, 10 ಜನ ಹೋಗ್ಬಿಡ್ತಿದ್ವು ನಾವು. ಇದು ಯಾವ ವರ್ಷ? ಇದು ಹಾದ ವರ್ಷ ಅಲ್ಲ, 8 ವರ್ಷ ರೀ. ಹಳ ಬಂದಿತ್ತಲ್ಲ ಸರ್ ಅವಾಗ. ನಮಗ ರೇಷ್ಮೆ ಇಲಾಖೆ ಅವ್ರು ಏನ ಹೇಳಕತ್ತೀವ ಅಂದ್ರ 37 ಫೂಟ ಉದ್ದ ಐತ್ರಿ, 22.5 ಫೂಟ ಅಗಲ ಐತ್ರಿ. ಈಗ ಕಟ್ಟಿದೇವ್ರಿ, ಮತ್ ಇನ್ನೂ ಅಟ ಹೊರೆ ಐತ್ರಿ ಅದರ್ದ. ಅದ್ ಮಾಡ್ಬೇಕಂದ್ರ ಎಷ್ಟ್ ಇನ್ಕಮ್ ಹಾಕೈತಾರಲ್ಲ ಅಟ್ರನ್ನ ಮಾಡ್ಕೊಂತ ಇದೇವ್ರು ನಾವು. ಸಾಲ ತೆಗ್ದಿಲ್ರಿ ಸರ್. ಹಿಂಗಾಗಿ ಈಗ ಏನೈತಲ್ಲ ಇನ್ನೊಟ್ಟು ಹೊರೆ ಐತ್ರಿ. ಆದಷ್ಟು ಮುಗಿಸ್ಕೊಂಡ ಇಲಾಖೆದವ್ರಿಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೈತ್ರಿ. ನಮಗೇನ್ ಗೌರ್ಮೆಂಟ್ಲಿಂದ ಏನ್ ಬರುವಂತ ಅದ ಐತ್ರಲ್ಲ ಅದು ಸಬ್ಸಿಡಿ ಏನ್ ಮುಟ್ಟಿಸ್ರಿ. ಮತ್ತ ನಾವು ಹೊಸವಾಗಿ ನಾಟಿ ಮಾಡಿಸ್ ಕ್ಯಾಸ ಇನ್ ಮುಂದ ಅದಕ್ಕಿಂತ ಹೆಚ್ಚು ಬೆಳೆಸಬೇಕಂತ ನಮಗೆ ಹೆಮ್ಮೆ ಐತ್ರಿ. ಹೌದ್ರಿ. ಅಂದ್ರೆ ಅವಾಗ ಈ ಹಿಪ್ಪುನಳ್ಳಿ ತೋಟ ಪೂರ್ತಿ ಹೋಯ್ತಾ ಗಿಡಗಳು ಹೋದ್ವ? ಅವೆಲ್ಲ ಕೊಳತಾವ್ ಹೋದ್ರಿ ಸರ್. ಮತ್ತ ಹಾಕ್ಯಾಸ ಒಂದ 17-18 ವರ್ಷ ಆತಲ್ರಿ ಸರ್. ಅವೆಲ್ಲ ಬಡ್ಡಿಗಳು ಕೊಳತು ಹೋದ್ರಿ ಸರ್. ಹಂಗಾಗಿ ಹೊಸದಾಗಿ ಹಾಕ್ಲೇಬೇಕಾಗಿತ್ತು, ಹಾಕಿದ್ರಿ? ಹೌದ್ರಿ, ಹಾಕಿದ್ರಿ ಸರ್. ಈ ವರ್ಷ ರೆಂಟಿ ನೆಗಲ ಹೊಡೆದಿ ಎಲ್ಲಾ ಆಗೈತ್ರಿ, ಈಗ ರೆಡಿ ಆಗೈತ್ರಿ. ಈಗ ಈ ಸಲ ಇತ್ತಪ್ಪ ಅಂದ್ರ 1 ಎಕರೆ ನಾವು ಮಾಡ್ತೇವ್ರಿ. ಅವಾಗ 1/2 ಎಕರೆ ಹಚ್ಚಿದ್ವ್ರಿ. 1/2 ಎಕರೆದೊಳಗ 2.5 ಲಕ್ಷ ರೂಪಾಯಿ ತಗೊಂಡೇವ್ರಿ ಸರ್. ನಾವು ವರ್ಷಕ್ರಿ, ವರ್ಷಕ 5 ಬೆಳಿ ಬರ್ತೈತ್ರಿ ಸರ್. ಅದ ಚಂದಾಗಿ ನಾವು ಮಾಡಿದ್ರ ನಾವು ಕೊಟ್ಟಿಗೆ ಗೊಬ್ಬರನ ಕೊಡ್ತಿದ್ವ್ರಿ. ಅದ ಮತ್ತ ಅಂತ ಇಂತ ಕಳೆನಾಶಕ ಔಷಧಿ ಇನ್ನೂ ಮಟ ನಾವು ಹೊಡೆದಿಲ್ರಿ. ಮತ್ತ ನಾವು ಹೊಡೆಯೂ ಇಲ್ರಿ ಸರ್. ಬೇಕಾಗಿನೂ ಇಲ್ಲ, ಯಾಕಂದ್ರೆ ಹುಳಕ್ ಹಾಕ್ಬೇಕು. ಅದ ಈ ಭತ್ತಕ್ಕಾಗಲಿ, ಕಬ್ಬಿಗಾಗಲಿ, ಯಾದಕರಾಗಲಿ ಸರ್, ಅದಕ್ಕೆ ನಾವು ಉಪಯೋಗ ಮಾಡೋಂಗಿಲ್ಲ. ಎಲ್ಲಿ ತಂದ್ರಿ ಸಸಿ? ಅವನ್ನೆಲ್ಲ ನಾಟಿ ಮಾಡ್ಬೇಕಾದ್ರೆ ಈ ಹಿಂದೆ ಮಾಡಿದ್ದು ತಪ್ಪಿತ್ತು, ಈಗ ಸರಿ ಮಾಡ್ಬೇಕು, ಹಂಗೇನ್ ಅನ್ಸುತ್ತ? ಈಗ ಹೊಸವಾಗಿ ಮಾಡ್ಬೇಕಲ್ರಿ. ಅವಾಗ 3-3 ಹಚ್ಚಿದ್ದಿರಿ, ಈಗ 4-4 ಇಡ್ಬೇಕಂತ ಐತ್ರಿ. ಅವ್ರ ಏನ್ ಅನ್ನಾಕ್ತಾರ, 5-5 ಇಡ್ರಿ ಅನ್ನಾಕ್ತಾರ ರೇಷ್ಮೆ ಇಲಾಖೆ ಅವರು. ಈಗ ನಾವು ಹಚ್ಚು ಹೇಳಕ್ ಏನೈತಾರಲ್ಲ, ಅವ್ರಿಗೆ ನಾವು ಕರ್ಕೊಂಡು ಬಂದ ಕ್ಯಾಸ ಅವ್ರು ಹೆಂಗ್ ಹೇಳ್ತಾರಲ್ಲ ಹಂಗ ನಾವು ಮಾಡ್ಬೇಕಂತ ಐತ್ರಿ ಸರ್. ಅಂದ್ರೆ 5-5 ಹಾಕಿದ್ರೆ ಸೊಪ್ಪಿನ ಇಳುವರಿ ಜಾಸ್ತಿ ಆಗತ್ತಂತ ಹಾಕೈತ್ರಿ ಸರ್. ಅದು 2-3 ಬೆಳಿ ಏನ್ ಇರ್ತೈತ್ರಲ್ಲ, ಇಳುವರಿ ಅಷ್ಟು ಬರೋಂಗಿಲ್ರಿ ಸರ್. ಒಂದೊಂದು 5 ಬರ್ತೈತ್ರಲ್ಲ ಕಡ್ಡಿ, ಹಿಂಗಾಗಿ ಬರೋಂಗಿಲ್ರಿ ಸರ್. ಅದು ಇತ್ತೀಚೆಗೆ ಬೊಡ್ಡೆಯನ್ನ ಮೇಲಕ್ಕೆ ಕಟ್ಟಿ ಗಿಡ ಮಾಡಿ ಬೆಳಿತಾರಲ್ಲ? ಹೌದ್ರಿ ಸರ್. ಹಂಗ ಮಾಡ್ಬೇಕು ಈಗ? ಹಂಗ ಅದ ವಿಚಾರನಾಗ ಅದೇವಲ್ರಿ ಸರ್. ನಾವಂತೂ ಕೊಟ್ಟಿಗೆ ಗೊಬ್ಬರನ ಹಾಕ್ತೇವ್ರಿ ಸರ್. ಮನ್ಯಾಗ ಎಮ್ಗಳು 2 ಅದಾವ್ರಿ, ಎತ್ತ 2 ಅದಾವ್ರಿ, ಮತ್ತ ಹೊರಗಿಂದನು ತರ್ತೇವ್ರಿ. ಅದ ಬಾಳ ಒಪ್ಪಾರಿಸ್ತೇವ್ರಿ ನಾವು. 1/2 ಎಕರೆ ಸಾಕು ಅಥವಾ 1 ಎಕರೆ ಮಾಡ್ಬೇಕು? ನಾವು 1 ಎಕರೆ ಮಾಡ್ತೇವ್ರಿ ಸರ್. ಯಾಕಂದ್ರಿ 1/2 ಎಕರೆಗ ಮಾಡಿದ್ರು ಅಷ್ಟ ಭಾರಿ ಆಗೋದ್ರಿ, 1 ಎಕರೆ ಇದ್ರು ಅಷ್ಟ ಭಾರಿ ಆಗೋದ್ರಿ. ಮತ್ತ ನಾವು ಆಳ ಮ್ಯಾಗ ಮಾಡೋಂಗಿಲ್ರಿ ಸರ್. ಮಣಿ ಅಂದಿ ಏನೈತಾರಲ್ಲ ಅದ್ರ ಮ್ಯಾಗ ನಾವು ಮಾಡ್ಬಿಡ್ತೇವ್ರಿ. ಆಳ ಮ್ಯಾಗಿಂದಿಲ್ರಿ, ಯಾವ್ದೋ ಭಾರ ಇಲ್ರಿ. ಭತ್ತ ಇರಲಿ, ಮೆಕ್ಕೆಜೋಳ ಇರಲಿ, ಯಾವ್ದು ಮಾಡ್ಬೇಕಾದ್ರ ಆಳಿಂದ ಹಾದಿನ ಕೊಡೋಂಗಿಲ್ರಿ ಸರ್. ಈಗ ನಾವು ಹೊಲ್ದಾಗ ಅದೇವ್ರಿ ಸರ್. ಈಗ ನಾವು ಹಳೆಯಾಳದಿಂದ ಬಂದು ಹೋಗಾಕ ಅವಂಗಿಲ್ಲ ಅಂತ ಕೆಲಸ 10 ಜನ ಏನ ಅದೇವ್ರಲ್ಲ, ಮಕ್ಕಳು ಕೂಡೆ ಎಲ್ಲ ಹೊಲ್ದಾಗ ಅದೇವ್ರಿ. ಎಷ್ಟು ಜನ ಮಕ್ಕಳು ಅವರೆಲ್ಲ ಈಗ ಹೊಲ್ದಾಗ ಯಾಕಂದ್ರೆ ಬೇರೆ ಕಡೆ ಹೋಗಿಲ್ಲ ಕೆಲಸ ಅಥವಾ ನೌಕರಿ? ಹುಡುಕ ಒಬ್ಬವ ಕಾರ್ಪೆಂಟರ್ ಹೊರೆ ಮಾಡ್ತಾನ್ರಿ ಸರ್, ಸಣ್ಣವ. ದೊಡ್ಡವ ದೊಡ್ಡವನ ಹೆಂಡತಿ ಮತ್ತೆ ಇನ್ನೊಬ್ಬವನ ಹೆಂಡತಿ ಏನೈತಾರಲ್ಲ ಅವರೆಲ್ಲ ಹೊಲದಾಗ ಮಾಡ್ತಾರ. ಅವ್ರು ಕೃಷಿ ಕಡೆನೆ ಬಂದ್ರು? ಹೌದ್ರಿ. ಆ ಒಬ್ಬವನ ಕಾರ್ಪೆಂಟರ್ ವಾರೆ ಮಾಡ್ತಾರ. ಏನ ಆಸ್ತಿ ಮಾಡ್ಕೊಂಡ್ರಿ ರೇಷ್ಮೆಯಿಂದ? ರೇಷ್ಮೆಯಿಂದ ಇದಲ್ರಿ, ಇದ್ದಿದ 6 ಲಕ್ಷ ರೂಪಾಯಿ ಸಾಲ ಏನೈತಾರಲ್ಲ ಅದ ಇದು ಮಾಡ್ತೀವಿ. ತೀರಿಸ್ಬಿಟ್ರಿ ನೋಡ್ರಿ, ಉಪಾಸ ಇರ್ಬೇಕಾರೆ ಉಪದ್ರ ಇರ್ಬಾರ್ದು. ಸಾಲ ಅಂದ್ರೆ ಬೆಂಕಿ, ಬೆಂಕಿ ಒಳಗೆ ಯಾಕ್ರಿಪ್ಪ ಮೊದಲು ಇದ್ರ ಅಂದ್ರೆ ನಾವು ಕಡೆಗೆ ಹೋಗೋಣ. ಹಿಂಗಾಡ್ಸಿ ಮುಂದೆ ಅಮಾಸದ ಹಣಿಬಾರ್ದಾಗ ಇದ್ರನ ಅವೆಲ್ಲ ಆಗ್ತಾವ್ರಿ. ಹಣಿಬಾರ್ದಾಗ ಇಲ್ಲಪ್ಪ ಅಂದ್ರೆ ಯಾವ್ದು ಹೊರೆ ಆಗಂಗಿಲ್ಲ. ಇಲ್ಲಿ ಪ್ರಿಂಟ್ ಆಗ್ಬೇಕ್ರಿ ಸರ್. ಪ್ರಿಂಟ್ ಇದ್ದಾಗನೇ ಎಲ್ಲ ಆಗ್ತೈತ್ರಿ. ರೊಕ್ಕ ಮಾಡ್ಬೇಕಾದ್ರೆ ಬೆವರು ಸುರಿಸಿ ಕುಡಿದ್ರೆ ರೊಕ್ಕ ಹೆಚ್ಚಾಗಂಗಿಲ್ರಿ. ಹೊಟ್ಟಿಗೆ ಮರ್ಯಾದೆ ಮುಟ್ಟಾಗ ಬಟ್ಟೆ ತಂತಿ ಮಾಡಕ್ ರೊಕ್ಕ ಇವೆಲ್ಲ ಆಗ್ತಾವ್ರಿ. ಭಾಳ ರೊಕ್ಕ ಮಾಡ್ಬೇಕಾದ್ರ ಬಾರಾಬಿರ್ಕಿ ಸಂತೆ ಅಂತಾರ್ರಿ. ಅವಂದ ಅವಂಗ ಅವಂದ ಅವಂಗ ಹಿಂಗ್ ಮಾಡಿ ಕೆಲಸ ಮಾಡಿದ್ರೆ ರೊಕ್ಕ ಆಗ್ತಾವ್. ನಮಗ ಅಂತದ್ ಬೇಡ. ನಮ್ಮ ಜೀವನ ನಾವು ಮರ್ಯಾದೆ ಉಳಿಬೇಕು, ನಮ್ದು ವಿಚಾರ ಐತೆ. ಅಗದಿ ಸರಳವಾಗಿ ನೈಸರ್ಗಿಕವಾಗಿ ನಮ್ಮ ಶಕ್ತಿ ಎಷ್ಟೈತಿ ಅಷ್ಟು ದುಡಿದು ಅದರಿಂದ ಬೆವರು ಸುರಿಸಿ ದುಡಿದು ಅದನ್ನ ಅನುಭವಿಸ್ಬೇಕು. ಹೌದಲ್ರಿ ಸರ್. ಮತ್ತೆ ಈ ಕಬ್ಬು ಬೆಳೀತಾ ಇದ್ರ ಜೊತೆಗೆ ಎಲ್ಲ 1-1 ಎಕರೆ ಮಾಡ್ತೀವ್ರಿ ಸರ್. ಮತ್ತೆ ಹೆಚ್ಚಿಗೆ ಮಾಡಿ ಕೆಲಸ 10 ಎಕರೆ ಐತಿ, 20 ಎಕರೆ ಐತಿ, ಅದ್ ಹೇಳು ಉಪಯೋಗ ಇಲ್ಲ. ಮತ್ ನಾವ ಅಂತಾವೆಲ್ಲ ಹೇಳ್ಬಾರ್ದು, ಹರೇನ ಹೇಳ್ಬೇಕು, ಇಲ್ಲದ ಹೇಳ್ಬಾರ್ದ್ರಿ. ನಮ್ ಕೆಸಿ ಒಳಗ 10 ರೂಪಾಯಿ ಇದ್ರೆ 10 ರೂಪಾಯಿ ಇಡ್ಬೇಕು, 500 ರೂಪಾಯಿ ಐತ ಅಂತ ಹೇಳ್ಬಾರ್ದು. ಮತ್ತ ನಾವು ಮಕ್ಕಳಿಗೂ ಹೇಳ್ತೇವ್ರಿ, ಯಾವ್ದೋ ವಸ್ತು ನೀವು ಖರೀದಿ ಮಾಡ್ಬೇಕಾದ್ರ ಸಾಲ ತಗದ ಶ್ರೀಮಂತಿಗೆ ಕೊರ್ಸಕ್ ಹೋಗ್ಬೇಡ್ರಿ, ಇದ್ರದಾಗನ ಬಾಳೆ ಮಾಡ್ಕೊಂತ ಹೋಗ್ರಿ. ಮ್ಯಾರೇಜ್ ಆಗ್ಯಾಸ 13-14 ವರ್ಷ ಆದ್ರೂ ಅವ್ರಿಗೆ ಇನ್ನೂ ಮಟ ನಾವು ಯಾರಾಗ ಕೊಡ್ಲಿಲ್ರಿ ಸರ್. ಮಕ್ಕಳು ಖುಷಿಯಿಂದ ಇದಾರೆ ನೀವು ಎಲ್ಲರೂ? ಐತ್ರಿ ಸರ್. ನಾವು ಜರ ಕಂಡೀಷನ್ ದೊಳಗೆ ವಿಶ್ವಾಸ ನೆಮ್ಮದಿ ನಾವು ಎಲ್ಲಾರ ಕಡೆ ನಾವು ಇಟ್ಟು ಅಂದ್ರೆ ದೇವರ ನಮಗ ಒಳ್ಳೇದು ಮಾಡ್ತಾರೆ. ಹಂಡ್ರ ಬೆಟ್ಟ ಮತ್ತ ಹಣೆನ ಮ್ಯಾಗ ಹಳ್ಳ ಬಂದೇನು ಹೋತಿರ್ಲ. ಅವಾಗ ಏನೈತಿ, ಬೆಂಗಳೂರಿಂದ ಮಂದಿ ಬಂದ ಕ್ಯಾಸ ಎಷ್ಟೋ ನಮಗ ಇದನ್ ಮಾಡಿದ್ರು, ಮಂದಿ ಎಂಬಲ್ಲಿ ನಾವು ಚಂದನು ಇದ್ದೇವು. ಹಿಂಗಾದ್ರ ಅದೆಲ್ಲ 4-9 ಉಳಿತಾನ್ರಿ, ಇಲ್ಲಾದ್ರೆ ಉಳಿಯಂಗಿಲ್ಲ. ಈಗ ಸಬ್ಸಿಡಿ ಹೊಸ ಮನೆಗೆ ಕಟ್ಟಲಿಕ್ಕೆ, ರೇಷ್ಮೆ ಮನೆ ಕಟ್ಟಲಿಕ್ಕೆ ಸಬ್ಸಿಡಿ ಇನ್ನೂ ಬಂದಿಲ್ಲ? ಇಲ್ರಿ ಸರ್. ಅದ್ರದ್ದು ಇನ್ನೋಟು ಹಾರೆ ಐತ್ರಿ ಸರ್. ಅದು ಹಾರೆ ಮಾಡ್ಬೇಕಂದ್ರ ಇನ್ನೂ 1-2 ಲಕ್ಷ ರೂಪಾಯಿ ಹೊರೆ ಐತ್ರಿ ಸರ್. ಅದೆಲ್ಲ ಅದ ಮಾಡಿಸ್ ಕ್ಯಾಸನ ಅವ್ರು ಇದನ್ ಮಾಡ್ತಾರಲ್ರಿ, ನೋಡಿದ ಮೇಲೆ ಕೊಡ್ತಾರೆ ಅಟೋಮೆಟ. ಅದು ಅಷ್ಟಕ್ಕ 2,25,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದಾರ್ರಿ. ಒಟ್ಟು ಈ ವರ್ಷ ನಾವು ಮಾಡಿಸ್ ಕ್ಯಾಸ ಏನೈತಾರಲ್ಲ ಈಗ ನಾವು 1 ಎಕರೆ ಮಾಡ್ತೇವ್ರಿ ಸರ್. ಏನ್ ಚಾಕಿ ತೋಟ ಬೇಕಾಗಿಲ್ಲ, ರೇಷ್ಮೆ ಮಾರುಕಟ್ಟೆನೂ ಐತ್ರಿ, ಮತ್ತೆ ಇದನ್ನು ಹುಳ ಸಾಕಾಣಿಕೆನೂ ಐತರಲ್ಲ, ಅವ್ರ ಚಾಕಿ ಅಲ್ಲೇ ಸಾಕಿ ಬಿಡ್ತಾರೆ, ಅಲ್ಲೇ ಒಂದೇ ಜರ ಎರಡನೇ ಜರ ಅವ್ರ ಮಾಡಿಸ್ಕ್ಯಾಸ ಫೋನ್ ಹಚ್ಚಿ ಬಿಡ್ತಾರೆ ಕಂಪನಿಯವರು. ಅವರು ಹೌದ್ರಿ, ಅವ್ರ ಕಡೆಯಿಂದ ಈದ್ ಐತರ, ಗೌರ್ಮೆಂಟ್ ಈದ್ ಐತರಲ್ಲ, ಅವ್ರ ಮೂಲಕ ಸಪ್ಲೈ ಮಾಡ್ತಾರೆ ಮಾಡ್ತಾರ, ಅದು ಇನ್ನೂ ಅನುಕೂಲ ಆಯ್ತು ನಿಮ್ಗೆ. ಹೌದ್ರಿ ಸರ್, ಇಲ್ಲ ನಾವ ಮೊಟ್ಟೆ ತಂದ ಬೆಂಗಳೂರ ಶಿರಟ್ಟಿ ರಾಯಪುರ ಹಿಂಗೆಲ್ಲ ಆಫೀಸ್ಗಳು ಅದಾವ್ರಲ್ಲ ಅಲ್ಲಿ ಅಲ್ಲಿ ಹೋಗಿ ತರ್ತಿದ್ದು ರೀ, ಇನ್ ಮ್ಯಾಗ ಅನುಕೂಲ ಬಹಳ ಆಗೈತ್ರಿ ಸರ್ ರೇಷ್ಮೆ ಬಗ್ಗೆ. ಮತ್ತ ರೇಷ್ಮೆ ಅಷ್ಟ ಇನ್ಕಮ್ ಯಾದ್ರಾಗೂ ಇಲ್ಲ, ಯಾದ್ರಾಗೂ ಇಲ್ಲ ಅಂದ್ರೆ ಯಾದ್ರಾಗೂ ಇಲ್ಲ, ಬೇಕಾದಂತ ರೈತಿರ್ಲಿ ಅವ್ ಅವು 80 ಟನ್ ಕಬ್ಬು ಬೆಳೆಸಲಿ ಇವತ್ತು ಅವ್ ಈ ರೇಷ್ಮೆ ಮುಂದೆ ಏನೂ ಅಲ್ಲ ಏನೂ ಅಲ್ಲ ಅಲ್ರಿ, ಅರ್ಧ ಎಕರೆಕ 2.5 ಲಕ್ಷ ರೂಪಾಯಿ ಅಗದ್ದೋಪ ಅಂದ ಬಳಗ 5 ಎಕರೆ ಕಬ್ಬು ಇದ್ದಾವನು 2.5 ಲಕ್ಷ ರೂಪಾಯಿ ತಗೊಂಗಿಲ್ಲ, ಯಾಕಾರ ಅವ್ ಹೇಳಬೇಕಾರ 1 ಎಕರೆಕ ಅಡಿಕೆ ಬೆಳೆದವ್ರು ಅಷ್ಟೇ ಬೇಕಾಗಿಲ್ಲ. ನಾವ್ ಏನ್ ಹೇಳ್ತಾವ್ರಿ ಸರ್, ರೇಷ್ಮೆ ಅಷ್ಟು ಲಾಭ ಯಾದ್ರಾಗೂ ಇಲ್ಲ ಅಂತ ಹೇಳಾಕ್ತಾವ್ರಲ್ಲ, ಯಾಕಂದ್ರ ಅದ್ರ ಮ್ಯಾಕ ಅಷ್ಟು ಮನಸ್ಸು ಇರ್ಬೇಕ್ರಿ, ಭಕ್ತಿನೂ ಇಟ್ಟು ಮಾಡಿದ್ವಿಪ್ಪ ಅಂದ್ರ ಅದು ಒಲಿತೈತ್ರಿ ನಮಗ್, ಯಾವ್ದೋ ಬೆಳೆ ಮಾಡ್ರಿ ಅದ್ರ ಮ್ಯಾಗ ನಾವು ಭಕ್ತಿ ಇಡ್ಬೇಕು, ಮನಸ್ಸು ಅದ ಇರ್ಬೇಕು, ಅವಾಗ ಅದ ಒಲಿತೈತ್ರಿ, ಅದು ಇಲ್ಲಾದ್ರೆ ಯಾವ್ದು ಒಲಿಯೋಂಗಿಲ್ಲ, ನಾವು ಮಾಡಿದ್ದು ಊರಾಗ ಅಡ್ಡಾಡಿದ್ವಿಪ್ಪ ಅಂದ್ರೂ ಆಗೋಂಗಿಲ್ಲ. ಇಷ್ಟು ಜಾಗ ಬಿಟ್ಟು ನೀವು ಹಿಪ್ಪು ನೆರಳೆ ಹಾಕ್ತಿರಲ್ಲ, ಹೌದ್ರಿ 4 ಅಥವಾ 5 ಫೀಟ್ ಅಂತರದಲ್ಲಿ ಮಧ್ಯ ಏನ್ ಹಾಕ್ತಿರಲ್ಲ ಹಸಿರು ಗೊಬ್ಬರದ್ದು ಏನ್ ಇಲ್ರಿ ಸರ್, ಬೇಕಾಗಿಲ್ಲ ಏನ್ ಬೇಕಾಗಿಲ್ರಿ, ಆದಿದಪ್ಪ ಅಂದ್ರ ಅದಕ್ಕೆ ಯಾವ್ದಾರ ಒಂದು ಈದ್ ಆಗ್ಬಿಡ್ತಿದ್ರಿ, ಬೆಣಿ ಬಡದ್ ಬಿಡ್ತಿದ್ರಿ, ಹಿಂಗಾಗಿ ಅದ ಏನು ಬರೋಂಗಿಲ್ರಿ. ಹನಿ ನೀರಾವರಿ ಮಾಡಿದ್ರ ಬರ್ತೈತಲ್ರಿ ಸರ್, ಮಾಡಿರ ನಾವು ಮಾಡಿಲ್ರಿ ಸರ್, ಬೇಕಾಗಿಲ್ಲ, ನಮ್ದು ಬೋರ್ ಐತರಲ್ಲ ಸಾಕಷ್ಟು ನೀರು ಇದೆ, ಹಾಕೋರಿ ಇಂಚ ಇದು ಬಿದ್ದೈತ್ರಿ, ನೀರು ಜಾಸ್ತಿ ಐತೆ ಅಂತ ಹೇಳಂದ್ರೆ ನೀರು ಜಾಸ್ತಿ ಖರ್ಚು ಮಾಡ್ಬೇಕು ಅಂತ ಏನಿರ್ ಇಪ್ಪತ್ತು ದಿವಸ ಹೇಗೆ ಒಮ್ಮೆ ಹಾಸ್ತೇವ್ರ ನಾವು ನೀರು, ಅದರೊಳಗೆ ನಾವು ಹಾಸೋಂಗಿಲ್ಲ. ನೀವು ಆಗಲೇ ಹೇಳಿದ್ರಲ್ಲ ಬಹಳ ನೀರುನು ಅದ ಒಳ್ಳೇದಲ್ಲ ಅಂತ ಕೆಸ ಒಮ್ಗಿಲೆ ಒಣಿ ಕೆಸ ಇರಕೇನು ಬಿಡ್ತೈತಿರಲ್ಲ ಅವಾಗ ನಾವು ಹಾಕ್ತೇವ್ರಿ, ಕೈ ಹಾಕಿ ಹಿಂಗ್ ನೋಡೆ ಅದು ಬೇಡ, ಅದ ಹೇಳ್ತೈತ್ರಿ ನಾವು ಹೊಲದಾಗ ಹೋದ್ರ ಅದ ಹೇಳ್ತೈತ್ರಿ, ಈಗ ನೀರು ಹಾಕಬೇಕು ಏನು ಇಲ್ಲ, ಅವಾಗ ನಾವು ಇದನ್ನು ಮಾಡ್ಬೇಕ್ರಿ ಸರ್. ಮತ್ತೆ ಅಲ್ಲೊಂದ್ ಸ್ವಲ್ಪ ಕಸ ಕಡ್ಡಿ ಅವು ಇವು ಇರ್ತಾವಲ್ಲ, ಹೌದ್ರಿ ಸರ್, ಅವನ್ ನೀರ್ ಹಾಕಿದ ಆಮೇಲೆ ನಂತರ ಮುಚ್ಚಿಗೆ ಮಾಡಿದ್ರೆ ಆರಿ ಹೋಗುದು ಕಡಿಮೆ ಆಗುತ್ತೆ. ಹೌದ್ರಿ ಸರ್, ಬರ್ತೈತ್ರಿ ಸರ್, ಹಂಗ್ ಮಾಡಿದ್ರು ಒಳ್ಳೇದ್ರಿ ಸರ್, ಯಾಕಂದ್ರೆ 3-4 ದಿನ ನಿಮ್ ನೀರಿನ ಕೊಡುವಂತ ಮುಂದೂಡಬಹುದು. ಹೌದ್ರಿ ಸರ್, ಆಕೈತ್ರಿ, ಯಾಕಂದ್ರೆ 8-8 ದಿವಸ ಲೈನ್ ಇರೋಂಗಿಲ್ಲ, ಆ ಹೇಳಕ ಅದು ಅನುಕೂಲ ಆಕೈತ್ರಿ ಸರ್. ಮತ್ತೆ ಅಲ್ಲೇ ಕಳತ ಅದು ಗೊಬ್ಬರ ಆಗುತ್ತೆ, ಆಕೈತ್ರಿ ಸರ್, ಆಕೈತ್ರಿ. ಒಂದ್ಸಲ ಹಿಪ್ಪುನೆಳ್ಳಿ ಬೆಳೆಸಿದ್ರೆ ಹೌದ್ರಿ 20 ವರ್ಷ ತನಕ ಇರ್ತದ. ಹೌದ್ರಿ ಸರ್, 20 ವರ್ಷ ಇರ್ತೈತ್ರಿ ಸರ್, ಹಂಗ 20 ವರ್ಷ ಈಗ ಯಾವ್ದೋ ಬೆಳಿ ನಾವು ಹಾಕಿದ್ರ 10 ವರ್ಷನೂ ಉಳಿಯಂಗಿಲ್ಲ, 2-3 ವರ್ಷನಾಗ ಅಂದ್ರ ಅದಕ್ಕೆ ಕಿತ್ತ ಹಾಕಬೇಕ್ರಿ, ಅದೇನು ಲಾಭ ರೀ ಅದ, ಹೌದ್ರಲ್ರಿ. ಹಿಂಗಾಗಿ ರೇಷ್ಮೆ ಅಷ್ಟು ಲಾಭ ಯಾದ್ರಾಗೂ ಇಲ್ಲ ಅಂದ್ರೆ ಯಾದ್ರಾಗೂ ಇಲ್ಲ. ಅದ್ರಾಗ ಏನೈತ್ರಿ ಸರ್, ಮನಿ ಮಂದಿ ಇದ್ರ ರೇಷ್ಮೆ ಮಾಡಬೇಕು, ಇಲ್ಲಾದ್ರ ರೇಷ್ಮೆ ಮಾಡಬಾರ್ದು, ಆಳಿನ ಮ್ಯಾಗ ಅಂದ್ರ ಮಾಡಕ್ನ ಹೋಗ್ಬಾರ್ದು, ಯಾಕಂದ್ರೆ ಅವ್ರು ಎಷ್ಟು ಕಾಳಜಿ ವಹಿಸ್ತಾರೋ ಏನು ಅದ ಅವಂಗಿಲ್ರಿ. ಆಳುಗಳದ್ದು ಏನ ಆಕೈತಂದ್ರ ದಿವಸ ಬರ್ತಾರ ಇಲ್ಲ ಅನ್ನೋಂಗಿಲ್ಲ, ನಮ್ದು ಯಾವಾಗ ಅದರದ ಸೊಪ್ಪು ಹಾಕೋದಿ ಇದ್ರಾಗ ಅವ್ರ ಅಜ್ಜಿಗೆ ಆರಾಮ ಇರೋಂಗಿಲ್ಲ, ಅವಳ ಅವ ಅವತ್ತು 2-3 ದಿವಸ ರಜಾನ ಹಾಕ್ಬಿಡ್ತಾನ್ರಿ, ಅವಂಗ ರೊಕ್ಕ ಕೊಡಬೇಕು, ಬೆಳಿನೂ ನುಕ್ಸಾನ್ ಮಾಡ್ಕೋಬೇಕು, ಹಿಂಗು ಪರಿಸ್ಥಿತಿ ಐತ್ರಿ. ಹಿಂಗಾಗಿ ಯಾವ್ದೋ ನೀವು ದಂಧೆ ಮಾಡ್ರಿ, ಭತ್ತ ಮಾಡ್ರಿ, ಕಬ್ಬು ಮಾಡ್ರಿ, ರೇಷ್ಮೆ ಮಾಡ್ರಿ, ನಮ್ದು ಕ್ಯಾಪಿಸಿಟಿ ಇತ್ತ ಅಂದ್ರ ಮಾಡ್ಬೇಕಿಲ್ಲಾದ್ರ ಯಾರಿಗಾರ ಹೊಲ ಹಚ್ಚಿಕ್ಯಾಸ ಕಪ್ಪಿರೋದು ಒಳ್ಳೇದು. ಇಷ್ಟೆಲ್ಲ ಅನುಭವನ ಹಂಚಿಕೊಂಡ್ರೆ ಚಂದ್ರು ಅವ್ರೆ, ನಿಮ್ಮ ತೋಟ ನಿಮ್ಮ ಮಕ್ಕಳು ಬೆಳೆಸುವಂತ ರೀತಿ ಅಂದ್ರೆ ಕೃಷಿ ಬಗ್ಗೆ ಅವ್ರ ಪ್ರೀತಿಯನ್ನ ಹುಟ್ಟಿಸಿದ್ರೆ. ಧನ್ಯವಾದ, ನಮಸ್ಕಾರ. ಧನ್ಯವಾದ, ನಮಸ್ಕಾರ ಸರ್. ವಿವಿಧ ಬೆಳೆ ಬೇಸಾಯದ ಅನುಭವಗಳ ಕುರಿತು ಹಳಿಯಾಳದ ಚಂದ್ರು ಎಲ್ ಕಮ್ಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HB ರಾಮಡಿಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಸಿಗುವುದು ಸಂತಸದ ಸುಖದಿಂದ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಮಣ್ಣು ಮತ್ತು ನೀರಿನ ನಿರ್ವಹಣೆ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವ ಡಾ ಗೋಪಾಲ್ ವಿ ದಾಸರವರೊಂದಿಗೆ ಸಂದರ್ಶನ. ಕೇಳುಗರೆ, ಮಣ್ಣು ಮತ್ತು ನೀರು ಇದು ನೈಸರ್ಗಿಕ ಸಂಪನ್ಮೂಲ, ಅತ್ಯಂತ ಪ್ರಮುಖವಾದಂಥ ಸಂಪನ್ಮೂಲ. ಯಾವುದೇ ಬೆಳೆಯನ್ನು ಬೆಳೀಬೇಕಾಗಿತ್ತು ಅಂದರೆ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆ ಬೇಕಾಗುತ್ತೆ, ಮತ್ತು ಅದು ಉತ್ಪಾದಕತೆಯಿಂದ ಕೂಡಿದಂಥ ಮಣ್ಣಾಗಿರಬೇಕಾಗತ್ತೆ. ಹಾಗಾಗಿ ಹದವರಿತು ನೀರನ್ನು ಕೊಡುವುದರ ಜೊತೆಗೆ ಮಣ್ಣಿನ ಸಂರಕ್ಷಣೆ, ಅಂದರೆ ಹರಿದು ಹೋಗಬಾರ್ದು, ಅಲ್ಲಿಂದ ಮಣ್ಣು ಮುಂದಕ್ಕೆ ಹೋಗಬಾರ್ದು, ನಮ್ಮ ತೋಟವನ್ನು ದಾಟಿ ಹೋಗಬಾರ್ದು, ನಮ್ಮ ಹೊಲವನ್ನು ದಾಟಿ ಹೋಗಬಾರ್ದು. ಆ ನಿಟ್ಟಿನೊಳಗೆ ನೀರಿನ ನಿರ್ವಹಣೆ ಸಮರ್ಪಕವಾಗಿ ನಾವು ಮಾಡಿದಾಗ ಮಣ್ಣಿನ ಸಂರಕ್ಷಣೆ ಕೂಡ ಆಗುತ್ತೆ. ಈ ಕೃಷಿ ಅರಣ್ಯ ಪದ್ಧತಿಯೊಳಗೆ ಮಣ್ಣು ಮತ್ತು ನೀರಿನ ನಿರ್ವಹಣೆ ಹೇಗೆ ಮಾಡಬಹುದು ಅನ್ನುವಂಥ ನಿಟ್ಟಿನೊಳಗೆ ಡಾಕ್ಟರ್ ಗೋಪಾಲ್ ವಿ ದಾಸರ್ ಅವರು ಮಾಹಿತಿಯನ್ನು ಕೊಡ್ತಾನೆ. ನಮಸ್ಕಾರ ಡಾಕ್ಟರ್ ಗೋಪಾಲ್ ಅವರು. ನಮಸ್ಕಾರ ಸರ್. ಈಗ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಪದ್ಧತಿಯೊಳಗೆ ನಾವು ಮಾಡ್ತಾ ಇರ್ತೇವೆ. ಹೊಲವಾರಿಯೊಳಗೆ ಅಡ್ಡಲಾಗಿ ನಾವು ಉಳುಮೆ ಮಾಡಿ ಅನ್ನೋದು, ಒಡ್ಡ ಹಾಕ್ರಿ ಅನ್ನೋದು, ಅಲ್ಲಿ ಹುಲ್ಲಿನ ಬದು ಹಾಕ್ರಿ ಅನ್ನೋದು, ಇಂಥವೆಲ್ಲನೂ ಹೇಳ್ತಾ ಇರ್ತೇವೆ. ಮತ್ತೆ ಸಮತಟ್ಟಾಗಿ ಮಾಡಬೇಕು ಭೂಮಿ, ನೀರು ಜಾಸ್ತಿ ಹರಿಯೋ ಹಾಗೆ ಇರಬಾರ್ದು, ನಿಂದಲೂ ಹಾಗೆ ಇರಬೇಕು, ನಡ್ಕೊಂತ ಹೋಗ್ಬೇಕು, ಇಂಗಬೇಕು, ಇಂಥವೆಲ್ಲ ಪದ್ಧತಿಯನ್ನ ಮಾಡಬೇಕಾದಾಗ ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇರ್ತೇವೆ. ಅರಣ್ಯ ಬೆಳೆಗಳನ್ನ ದಂಡಿ ಮೇಲೆ ಹಾಕ್ರಿ, ಒಡ್ಡಿನ ಮೇಲೆ ಹಾಕ್ರಿ, ಇಳಿಕೆಲ್ಗೆ ಅಡ್ಡಲಾಗಿ ಕೂಡ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ಕೂಡ ಹಾಕ್ರಿ ಅಂತ ಹೇಳ್ತಾ ಇರ್ತೀವಿ. ನಾವು ಈ ಕೃಷಿ ಅರಣ್ಯ ಪದ್ಧತಿಯನ್ನೇ ನೋಡಿಕೊಂಡಾಗ ಇಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹೇಗ್ ಮಾಡಬಹುದು ಮತ್ತು ಯಾವ್ಯಾವ ರೀತಿಯಾಗಿ ಯಾವ್ಯಾವ ಪದ್ಧತಿಯೊಳಗೆ ಮಾಡಬಹುದು? ಈಗ ಮುಖ್ಯವಾಗಿ ತಾವು ತಿಳಿಸಿದ ಹಾಗೆ ಮಣ್ಣು ಮತ್ತು ನೀರು ಅತಿ ಮುಖ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲ ಹೌದು. ಆದರೆ ಈ ಮಣ್ಣು ಮತ್ತು ನೀರು ನಿರ್ವಹಣೆ ಮಾಡೋದು ಎಲ್ಲರ ಮುಖ್ಯವಾದ ಗುರಿ ಆಗಿರ್ತೈತಿ. ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಹಲವಾರು ಪದ್ಧತಿಗಳಾದವು. ಅವುಗಳಲ್ಲಿ ಮುಖ್ಯವಾಗಿರೋದು ಪರ್ಯಾಯ ಸಮಪಾತಳಿ ಕಂದಕಗಳು ಅಂತ ಹೇಳ್ತೀವಿ. ಇದರಲ್ಲಿ ಮುಖ್ಯವಾಗಿ ಇಳಿಜಾರು ಇರುವಂತಹ ಪ್ರದೇಶದಲ್ಲಿ ಸ್ಲೋಪ್ ಅಂತ ಏನ್ ಹೇಳ್ತೀವಿ ಅದಕ್ಕೆ, 8%ಕ್ಕಿಂತ ಹೆಚ್ಚು ಇರುವ ತಳಗಳಲ್ಲಿ ಹಾಗೂ ಭೂ ಪ್ರದೇಶದಲ್ಲಿ ಏರಿಳಿತ ಹೆಚ್ಚು ಇರುವಾಗ ರಚಿಸಬಹುದು. ಮತ್ತು ಈ ರೀತಿ ತೋಡಿದ ಕಂದಕಗಳ ಹಿಂದೆ ಸಣ್ಣ ಕುಣಿಗಳನ್ನು ಮಾಡಿ ತೋಟಗಾರಿಕೆ, ಅರಣ್ಯ, ಇತರ ಗಿಡಮರಗಳನ್ನು ಬೆಳೆಸಬಹುದು. ಈ ಪದ್ಧತಿಯಿಂದ ಹರಿಯುವ ನೀರನ್ನು ನಿಯಂತ್ರಿಸಿ ಭೂಮಿಯಲ್ಲೇ ಇಂಗುವಂತೆ ಮಾಡುವುದು. ಇನ್ನೊಂದು ಪದ್ಧತಿ ಏನಂದ್ರೆ ನಿರಂತರ ಸಮಪಾತಳಿ ಕಂದಕಗಳು ಅಂತ ಹೇಳ್ತೀವಿ. ಈ ಪದ್ಧತಿಯಲ್ಲಿ ಇಳಿಜಾರು 33%ಕ್ಕಿಂತ ಹೆಚ್ಚು ಇದ್ದಾಗ, ಅಂದರೆ ಹೆಚ್ಚು ಇಳಿಜಾರು ಇದ್ದಂಥ ಪ್ರದೇಶಗಳಲ್ಲಿ ಮಣ್ಣು ಕೊಚ್ಚಣೆಯನ್ನು ತಡೆಯಲು ಈ ಕಂದಕಗಳನ್ನು ನಿರ್ಮಿಸಬೇಕಾಗುತ್ತದೆ. ಮೇಲ್ಭಾಗದಿಂದ ಹರಿದು ಬರುವ ನೀರನ್ನು ಈ ಕಂದಕಗಳಲ್ಲಿ ಸಂಗ್ರಹಿಸುವುದರಿಂದ ಸುತ್ತಮುತ್ತಲಿನ ಪ್ರದೇಶದ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿಸಬಹುದು. ಮತ್ತು ಇನ್ನೊಂದು ಏನಂದ್ರೆ ಅಂತರ್ಜಲ ಬಳಕೆ ಮತ್ತು ಮರುಪೂರ್ಣ ಅಂತ ಹೇಳ್ತೀವಿ. ಇದರಲ್ಲಿ ಕೊಳವೆ ಬಾವಿಗಳನ್ನು ಆಳವಾಗಿ ಕೊರೆದರೆ ಸವಳು ನೀರಿನ ಮತ್ತು ಫ್ಲೋರೈಡ್ ದಿಂದ ಕೂಡಿದ ನೀರಿನ ಸಮಸ್ಯೆ ಬರುವುದು ಹಾಗೂ ನೀರು ಎತ್ತುವ ವಿದ್ಯುತ್ ವೆಚ್ಚ ಹೆಚ್ಚಾಗುವುದು ಕಂಡು ಬರುತ್ತದೆ. ಅದರ ಹಾಗೆ ಅಂತರ್ಜಲ ಮರುಪೂರ್ಣಕ್ಕೆ ಸಾಕಷ್ಟು ನೀರು ಹರಿಯುವಂತ ತಳವನ್ನು ಆಯ್ಕೆ ಮಾಡಬೇಕು. ಅಂದ್ರೆ ನೀರು ಇಂಗಬೇಕು ಜಾಸ್ತಿ, ಅಲ್ಲಿ ಇಂಗು ಗುಂಡಿಗಳನ್ನ ಮಾಡಬೇಕು. ಇದಲ್ಲದೆ ಹರಿದು ಬರುವ ನೀರು ಕೊಳವೆ ಮತ್ತು ಕೊಳವೆ ಬಾವಿಯ ಸುತ್ತಲೂ ಹೋಗಿ ನಂತರ ಭೂಮಿ ಒಳಗೆ ಇಂಗಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು. ಇದರಿಂದ ಕೊಳವೆ ಬಾವಿಗಳ ಪುನರ್ ಆರಂಭವಾಗಲು ಸಹಾಯ ಮಾಡುತ್ತದೆ. ಅದಲ್ಲದೆ ಇನ್ನ ಯಾವುದು ಪದ್ಧತಿ ಅಂದ್ರೆ ತಡೆಕಿಂಡಿ ಅಣೆಕಟ್ಟು, ಅಂದ್ರೆ ಚೆಕ್ ಡ್ಯಾಮ್ ಅಂತ ಹೇಳ್ತೀವಿ ನಾವು. ಅಂಥದ್ದು ಇದರಲ್ಲಿ ತಡೆಕಿಂಡಿ ಅಣೆಕಟ್ಟುಗಳನ್ನು ಹೆಚ್ಚು ನೀರಾವರಿ ಮಾಡಿ ಬಸಿದು ಅಥವಾ ಇಂಗದ ಸ್ಥಳಗಳಲ್ಲಿ ಕಟ್ಟುವುದರಿಂದ ಹೆಚ್ಚು ದಿನ ನೀರನ್ನು ಸಂಗ್ರಹಿಸಿ ಇಡಬಹುದು. ಹೆಚ್ಚು ಮಳೆ ಆದಾಗ ಕಿಂಡಿಯನ್ನು ತೆರೆಯುವುದರಿಂದ ಹೆಚ್ಚಾದ ನೀರು ಸುಗಮವಾಗಿ ಹರಿದು ಹೋಗಬಹುದು. ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಸಂದರ್ಭಗಳಲ್ಲಿ ಕಿಂಡಿಗಳನ್ನು ಹಲಿಗೆ ಸಹಾಯದಿಂದ ಮುಚ್ಚಿ ಹರಿಯುವ ನೀರನ್ನು ನಿಲ್ಲಿಸಬಹುದು. ಇದರಿಂದ ಅಣೆಕಟ್ಟಿನ ಸುತ್ತಮುತ್ತ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸುವುದಲ್ಲದೆ ಇದರಿಂದ ಭೂಮಿಯ ಅಂತರ್ಜಲ ಮಟ್ಟ ಹೆಚ್ಚಿಸಬಹುದು. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಎಲ್ಲ ರೈತರು ಮಾಡುವಂಥದ್ದು ಕೃಷಿ ಹೊಂಡ. ಕೃಷಿ ಹೊಂಡವು ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಸಂಗ್ರಹಿಸಿ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿ ಒದಗಿಸಲು ಬಳಕೆ ಆಗುತ್ತದೆ. ಈ ನೀರಿನಿಂದ ಕೈತೋಟ ಮಾಡಿ ತರಕಾರಿ ಸೊಪ್ಪು ಬೆಳೆಸಲು ಸಹಾಯಕವಾಗುತ್ತದೆ. ಇದರಿಂದ ಭೂಮಿಯ ಅಂತರ್ಜಲ ಮಟ್ಟ ಹೆಚ್ಚಿಸಬಹುದು. ಈಗ ಉತ್ತರ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಂಡಾಗ ಹೂಳಿ ಮಣ್ಣುಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಹೂಳಿ ಮಣ್ಣಿನಲ್ಲಿ ರಸಸಾರ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಕಡಿಮೆ ಇರುತ್ತದೆ, 6.5 ಕಡಿಮೆ ಇರೋದ್ರಿಂದ ಅದನ್ನು ಹೆಚ್ಚಿಸಲು ಕೃಷಿ ಸುಣ್ಣವನ್ನು ಭೂಮಿಗೆ ಹಾಕಬೇಕಾಗುತ್ತದೆ. ಭತ್ತದ ಕೃಷಿಯಲ್ಲಿ ಭೂಮಿಯ ಸಿದ್ಧತೆ ಸಮಯದಲ್ಲಿ ಎಕರೆಗೆ 200 kg ಅಷ್ಟು ಕೃಷಿ ಸುಣ್ಣವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ರಸಸಾರ ಇರುವ ಪ್ರಮಾಣ ಆಧರಿಸಿ ಇನ್ನೂ ಹೆಚ್ಚಿನ ಸುಣ್ಣವನ್ನು ಬಳಸಬಹುದು. ತೋಟಗಾರಿಕೆ ಬೆಳೆಗಳಲ್ಲಿ ಮುಂಗಾರಿನ ಸಮಯದಲ್ಲಿ ಹಾಗೂ ಸೆಪ್ಟೆಂಬರ್ನಿಂದ ಅಕ್ಟೋಬರ್ನಲ್ಲಿ ಮಣ್ಣಿನಲ್ಲಿ ಸೇರಿಸುವುದರಿಂದ ಅತಿ ಮುಖ್ಯವಾಗಿದೆ. ಅಥವಾ ಗಿಡದ ಸುತ್ತಲೂ ರಿಂಗ್ ಮಾದರಿಯಲ್ಲಿ ಸುಣ್ಣವನ್ನು ಹಾಕೋದ್ರಿಂದ ಒಳ್ಳೆಯದಾಗುತ್ತೆ. ಇದಲ್ಲದೆ ಇನ್ನಿತರ ಪೋಷಕಾಂಶಗಳು ಯಾವುದಂದ್ರೆ ಪೊಟ್ಯಾಶ್, ಜಿಂಕ್ ಮತ್ತು ಬೋರಾನ್, ಇವು ಸೂಕ್ಷ್ಮ ಪೋಷಕಗಳಾಗಿರ್ತವೆ. ಜಿಂಕ್ ಮತ್ತು ಬೋರಾನ್ ಪೋಷಕಾಂಶಗಳು ಇದರ ಬಳಕೆ ಯಾವ ರೀತಿ ಅನುಕೂಲ ಆಗುತ್ತದೆ ಅಂತ ತಿಳಿಸ್ಕೊಡ್ತೀನಿ. ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಪೊಟ್ಯಾಶ್, ಜಿಂಕ್ ಮತ್ತು ಬೋರಾನ್ ಪೋಷಕಾಂಶಗಳ ಕೊರತೆ ಕಂಡು ಬಂದಿದೆ. ಶಿಫಾರಸಿಗಿಂತ 25% ಹೆಚ್ಚು ಪೊಟ್ಯಾಶಿಯವನ್ನು ಬೆಳೆಗಳಿಗೆ ನೀಡಬೇಕು. ಲಘು ಪೋಷಕಾಂಶಗಳಾದ ಜಿಂಕ್, ಬೋರಾನ್ ಪೂರೈಸಲು ಎಕರೆಗೆ 10 kg ಜಿಂಕ್ ಸಲ್ಫೇಟ್ ಮತ್ತು 5 kg ಬೋರಾಕ್ಸ್ ನೀಡಬೇಕು. ಇದರಿಂದ ಭೂಮಿಗೆ ಅಥವಾ ಮಣ್ಣಿನ ಫಲವತ್ತತೆಗೆ ಅನುಕೂಲವಾಗುತ್ತದೆ. ಅರಣ್ಯ ಸಸ್ಯ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಿಂದ ಕಾಂಪೋಸ್ಟ್ ತಯಾರಿಕೆಗಳನ್ನು ಮಾಡಬಹುದು. ತ್ಯಾಜ್ಯಗಳನ್ನು ಸುಡಬಾರದು, ಯಾಕೆಂದ್ರೆ ಹೆಚ್ಚಾಗಿ ಎಲ್ಲರೂ ತ್ಯಾಜ್ಯಗಳು ಇರ್ತಾವಲ್ಲ ವೇಸ್ಟ್, ಅದನ್ನೆಲ್ಲಾನು ಸುಡ್ತಾ ಇರೋದು ಕಂಡು ಬಂದಿದೆ. ಈ ತ್ಯಾಜ್ಯಗಳನ್ನು ಸುಡಬಾರದು, ಇದರಿಂದಾಗಿ ವಾತಾವರಣಕ್ಕೆ ಹಾನಿಯಾಗುವುದು. ಅರಣ್ಯ ಸಸ್ಯ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಿಂದ ಕಾಂಪೋಸ್ಟ್ ತಯಾರಿಸಿ ಬೆಳೆಗಳಿಗೆ ನೀಡುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚಿಸಿ ಬೆಳೆ ಇಳುವರಿಯನ್ನು ಹಾಗೂ ಗುಣಮಟ್ಟವನ್ನು ಹೆಚ್ಚಿಸಬಹುದು. ತ್ಯಾಜ್ಯಗಳನ್ನು ಪದರು ಪದರುಗಳಲ್ಲಿ ಗುಂಡಿಯಗಳಲ್ಲಿ ತುಂಬಿ ಕಾಂಪೋಸ್ಟ್ ಕಲ್ವರ್ಟ್ ಪುಡಿಯನ್ನು ಮಾಡಿ ಟನ್ ಕಸಕ್ಕೆ 1 kg ಮಿಶ್ರಣ ಹಾಕೋದ್ರಿಂದ ಬಹಳ ಬೇಗನೆ 3-4 ತಿಂಗಳಲ್ಲಿ ಕಾಂಪೋಸ್ಟ್ ಗೊಬ್ಬರ ಸಿದ್ಧವಾಗುವುದು ಕಂಡು ಬಂದಿದೆ. ಅಂದ್ರೆ ಒಟ್ಟಾರೆ ಮಣ್ಣಿನ ಸಂರಕ್ಷಣೆ ಅಂದ್ರೆ ಬರೇ ಅದು ಸವಕಳಿ ಆಗೋದಷ್ಟೇ ಅಲ್ಲ, ಅದರ ಫಲವತ್ತತೆ ಕೂಡ ಇರಬೇಕು, ಉತ್ಪಾದಕತೆ ಕೂಡ ಇರಬೇಕು ಅನ್ನೋಂತ ನಿಟ್ಟಿನೊಳಗ. ಅಂದ್ರೆ ನಾವು ಇಲ್ಲಿ ಹೆಚ್ಚು ಮಳೆ ಆಗುವಂತ ಪ್ರದೇಶದೊಳಗೆ ಅಲ್ಲಿರ್ತಕ್ಕಂತ ಪೋಷಕಾಂಶಗಳು ಜಾರಿ ಹೋಗಿ ಮಣ್ಣು ಹುಳಿ ಆಗುತ್ತೆ. ಹುಳಿ ಆಗೋದ್ರಿಂದ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗುತ್ತೆ. ಲಭ್ಯತೆ ಅಂದ್ರೆ ಮಣ್ಣಿನ ರಸಸಾರ ತಟಸ್ಥ ಸ್ಥಿತಿಗೆ ತರಬೇಕು ಅಂತೇಳಿದಾಗ ಸುಣ್ಣವನ್ನ ಬಳಸಬೇಕು ಅಂತ ಹೇಳ್ತಾ ಇರ್ತೀವಿ. ಆಗ 1 ಎಕರೆಗೆ 200 kg ಬಳಸಬೇಕು. ಬಳಸುವಾಗ ಕೂಡ ಅದು ಪೂರ್ತಿ ಹರಿದೋಗಬಾರದು, ಬೇರೆ ಬೇರೆ ರೀತಿಯಿಂದ ಹೇಳಿದ್ರಿ ನೀವು. ಈ ರೀತಿ ನಮ್ಮ ಮಣ್ಣಿನ ಆಮ್ಲತೆಯನ್ನು ಕಡಿಮೆ ಮಾಡಲಿಕ್ಕೆ ಸುಣ್ಣವನ್ನೇ ಹೆಚ್ಚಾಗಿ ಹಾಕಬೇಕಾಗುತ್ತ. ಈ ಮಾರ್ಕೆಟ್ಗಳಲ್ಲಿ ಹೆಚ್ಚಾಗಿ ಕೃಷಿ ಸುಣ್ಣ ಅಂತ ಸಿಗುತ್ತೆ. ರೈತರಿಗೆ ಅತಿ ಒಳ್ಳೆಯದು, ಅತಿ ಕಡಿಮೆ ಖರ್ಚಿನಲ್ಲಿ ಇರುವಂತಹ ಸುಣ್ಣ ಮಾರ್ಕೆಟ್ಗಳಲ್ಲಿ. ಇದನ್ನು ಉಪಯೋಗಿಸುವುದರಿಂದ ರೈತರಿಗೆ ಅತಿ ಖರ್ಚಿನಲ್ಲಿ ನಿಮ್ಮ ಮಣ್ಣಿನ ರಸಸಾರವನ್ನು ಸುಧಾರಣೆ ಮಾಡಬಹುದು. ಮತ್ತೆ ಅರಣ್ಯ ಬೆಳೆಗಳನ್ನು ಕೂಡ ಹಾಕುವಾಗ ನಾವು ಇಳುಕಲ್ಗೆ ಅಡ್ಡಲಾಗಿ ಒಂದು ಕಂದಕ ತೆಗೆದು ಆ ಕಂದಕದೊಳಗೆ ಅರಣ್ಯ ಬೆಳೆಗಳನ್ನು ಹಾಕ್ರಿ ಅಂತೇಳಿ ಹೇಳ್ತಾ ಇದ್ವಿ. ಅಲ್ಲಿ ಗೊಬ್ಬರ ಗಿಡಗಳನ್ನು ಹಾಕಬಹುದು, ಮತ್ತೆ ಬಹುವಾರ್ಷಿಕ ಅರಣ್ಯ ಬೆಳೆಗಳನ್ನು ಹಾಕಬಹುದು, ತೋಟಗಾರಿಕಾ ಬೆಳೆಗಳನ್ನು ಹಾಕಬಹುದು. ನಮ್ಮ ಯೋಗ್ಯತೆ, ಮಣ್ಣು ಮತ್ತು ವಾತಾವರಣ ಇವೆಲ್ಲವನ್ನು ಕೂಡ ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಹೌದು, ಎಲ್ಲ ಸಮಗ್ರ ರೀತಿಯಿಂದ ಎಷ್ಟು ಸಾಧ್ಯ ಆಗುತ್ತೆ ನೀರು ಮತ್ತು ಮಣ್ಣಿನ ನಿರ್ವಹಣೆ ಮಾಡೋದು ಸಮಗ್ರ ರೀತಿ ಎಲ್ಲಾರ ಮೂಲಗಳಿಂದಲೂ ಮಣ್ಣು ಮತ್ತು ನಿರ್ವಹಣೆ ಮಾಡೋದು ಅತಿ ಮುಖ್ಯವಾಗಿದೆ. ಎಲ್ಲರೂ ಪ್ರಾಮುಖ್ಯತೆ ಕೊಡಬೇಕಾಗಿದೆ ಇವತ್ತಿನ ದಿನಗಳ. ಮತ್ತೆ ಸುತ್ತು ಕಡೆ ನಮ್ಮ ಬದುವಿರುತ್ತೆ, ಬದುವಿನ ಸಮೀಪ ಕಂದಕ ತೆಗಿತೀವಿ. ಕಂದಕ ತೆಗೆದ್ರಿಂದ ನೀರಿನ ರಭಸ ಕಡಿಮೆ ಆಗುತ್ತೆ, ಒಡ್ಡು ಒಡೆಯುವುದಿಲ್ಲ. ಅಲ್ಲಿ ನಾವು ಸಾವಯವ ಪದಾರ್ಥಗಳನ್ನ ನಮ್ಮ ಎಲ್ಲಾ ಕೃಷಿ ತ್ಯಾಜ್ಯಗಳನ್ನ ಹಾಕೋದ್ರಿಂದ ಅಲ್ಲಿ ಕಳೆಯುತ್ತೆ, ಗೊಬ್ಬರ ಆಗುತ್ತೆ, ಅದನ್ನ ನಮ್ಮ ಬೆಳೆಗಳಿಗೆ ಉಪಯೋಗ ಆಗುತ್ತೆ. ಮತ್ತೆ ನೀರಿನ ರಭಸ ಕಡಿಮೆ ಆಗುತ್ತೆ, ನೀರು ಹಿಂಗುವಂಗೆ ನೋಡ್ಕೊಳ್ತೀವಿ. ಇಂಥವೆಲ್ಲ ಮಾಡಬೇಕು. ಹೌದು, ಇದರಿಂದ ಬಹಳ ಅನುಕೂಲ ಇದೆ. ರೈತರು ಎಲ್ಲರೂ ಇದನ್ನು ತಿಳ್ಕೊಂಡು ಸರಿಯಾದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದು ಎಲ್ಲರ ಹೊಣೆಯಾಗಿದೆ. ಬರೀ ರಾಸಾಯನಿಕ ಹಾಕುವುದಲ್ಲ, ಜೈವಿಕ ಗೊಬ್ಬರಗಳನ್ನು ಹಾಕಬೇಕು ಮತ್ತು ಅಲ್ಲಿ ಜೀವಾಣುಗಳು ಸಂಖ್ಯೆ ಜಾಸ್ತಿ ಆಗೋ ಹಾಗೆ ನೋಡ್ಕೋಬೇಕು, ಎರೆ ಹುಳುಗಳು ಬರುವ ಹಾಗೆ ನೋಡ್ಕೋಬೇಕು, ಬೇಕಾದಂತ ವಾತಾವರಣ, ತೇವಾಂಶ, ಪೋಷಕಾಂಶ ಅಂದ್ರೆ ಸಾವಯವ ಪದಾರ್ಥ, ನೆರಳು, ಇವೆಲ್ಲವನ್ನು ಕಾಪಾಡಿಕೊಳ್ಳೋದ್ರಿಂದ ಮಣ್ಣಿನ ಉತ್ಪಾದಕತೆ ಪ್ರತಿ ವರ್ಷ ಹೆಚ್ಚಾಕುವಂತ ಹೋಗುತ್ತೆ. ಹೌದು, ತಾವು ಹೇಳಿದಾಗೆ ನಾವು ಮಣ್ಣನ್ನು ಯಾವ ರೀತಿ ರಕ್ಷಿಸುತ್ತೇವೋ ಮಣ್ಣಿನ ಫಲವತ್ತತೆ ಅದರ ಜೊತೆ ಜೊತೆಯಲ್ಲೇ ಮಣ್ಣಿನ ಉತ್ಪಾದಕತೆ. ಮಣ್ಣಿನ ಉತ್ಪಾದಕತೆ ಅಂದ್ರೆ ನಿಮಗೆ ಇಳುವರಿ ಎಷ್ಟು ಸಿಗುತ್ತೆ, ಒಂದು ಗದ್ದೆಯನ್ನು ತೆಗೆದುಕೊಂಡಾಗ ಅಥವಾ ಒಂದು ಹೊಲವನ್ನು ತೆಗೆದುಕೊಂಡಾಗ ಅದರಿಂದ ನಿಮಗೆ ಇಳುವರಿ ಎಷ್ಟು ಬರುತ್ತೆ ಅದು ಮಣ್ಣಿನ ಉತ್ಪಾದಕತೆ ಆಗಿರ್ತತಿ. ಮಣ್ಣಿನ ಉತ್ಪಾದಕತೆ ಅಷ್ಟೇ ಅಲ್ಲ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು ಅತಿ ಮುಖ್ಯವಾಗಿರುತ್ತೆ. ಹಂಗಾಗಿ ಹೇಳ್ತಿರ್ತಾರೆ, ಎಲ್ಲಾ ಫಲವತ್ತಾದ ಮಣ್ಣುಗಳು ಉತ್ಪಾದಕತ ಮಣ್ಣುಗಳು ಆಗಿರ್ಲಿಕ್ಕಿಲ್ಲ, ಎಲ್ಲಾ ಉತ್ಪಾದಕ ಮಣ್ಣುಗಳು ಫಲವತ್ತಾದ ಮಣ್ಣು ಹಾಗೆ ಆಗಿರ್ತವೆ ಅನ್ನುವಂಥದ್ದು. ಹಾಗಾಗಿ ಬರೀ ನಮ್ಮ ಭೂಮಿ ಫಲವತ್ತ ಆಗಿರುವುದು ಅಷ್ಟೇ ಅಲ್ಲ, ಮಣ್ಣು ಉತ್ಪಾದಕತೆಯನ್ನು ಪಡ್ಕೋಬೇಕಾಯಿತು ಅಂದ್ರೆ ಅಲ್ಲಿ ಜೈವಿಕ ಕ್ರಿಯೆಗಳು ನಡೀತಾ ಇರಬೇಕು, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹೆಚ್ಚಾಗಿರ್ಬೇಕು, ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗಬೇಕು, ತೇವಾಂಶ ನಾವು ಬೇಕಾದಷ್ಟು ಅಲ್ಲಿ ಸಿಗಬೇಕು, ಮತ್ತೆ ಎರೆ ಹುಳುವಿನಂತಹ ಚಟುವಟಿಕೆಗಳು ಕೂಡ ಜಾಸ್ತಿ ಆಗಬೇಕು. ಇವೆಲ್ಲವನ್ನು ಆಗಬೇಕಾಗಿತ್ತು ಅಂದ್ರೆ ಅಲ್ಲಿ ಸುತ್ತ ಕಡೆ ಬೆಳೆ ವೈವಿಧ್ಯತೆ ಇರಬೇಕು, ಬೆಳೆ ವೈವಿಧ್ಯತೆ ಇದ್ದಷ್ಟು ಈ ಎಲ್ಲಾ ಚಟುವಟಿಕೆಗಳು ಬೇಕಾದಂತ ತಂಪು, ನೆರಳು, ಬಿಸಿಲು ಸಮ ಪ್ರಮಾಣದಲ್ಲಿ ಸಿಗುತ್ತೆ. ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡೋದು ಒಳ್ಳೇದು. ಹೌದು, ತಾವು ಹೇಳಿದ ಹಾಗೆ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಷ್ಟೇ ಅಲ್ಲ, ತಾವು ತಿಳಿಸಿದ ಹಾಗೆ ಮಣ್ಣಿನಲ್ಲಿರುವಂತಹ ಜೀವಿ ಸೂಕ್ಷ್ಮ ಜೀವಿಗಳು ಅತಿ ಮುಖ್ಯವಾಗಿರುತ್ತವೆ. ಯಾಕಂದ್ರೆ ನಮ್ಮ ಸಾರಜನಕ ಸ್ಥಿರೀಕರಣ ಅನ್ನು ಮಾಡೋದು ಸೂಕ್ಷ್ಮ ಜೀವಿಗಳು, ರೈಜೋಬಿಯಂ ಅಂತ ಹೇಳ್ತೀವಿ, ಅವೆಲ್ಲ ಅನುಕೂಲತೆ ಆಗ್ತದೆ. ಒಳ್ಳೇದು ಡಾಕ್ಟರ್ ಗೋಪಾಲ್ ಅವರೇ. ಕೃಷಿ ಅರಣ್ಯ ಪದ್ಧತಿಯೊಳಗೆ ನಮ್ಮ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಯಾವ್ಯಾವ ರೀತಿಯಾಗಿ ಮಾಡಬಹುದು ಮತ್ತು ಮಣ್ಣು ಫಲವತ್ತತೆಯನ್ನ ಕಾಪಾಡ್ಕೋಬೇಕಾಯಿತು, ಉತ್ಪಾದಕತೆಯನ್ನ ಕಾಪಾಡ್ಕೋಬೇಕಾಗಿತ್ತು ಅಂದ್ರೆ ಏನೆಲ್ಲ ಸಾಧ್ಯತೆಗಳು ಇರೋದವು, ರೈತರು ಹೇಗೆ ಮಾಡಬಹುದು ಅನ್ನುವಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಧನ್ಯವಾದಗಳು. ನಮಸ್ಕಾರ. ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಮಣ್ಣು ಮತ್ತು ನೀರಿನ ನಿರ್ವಹಣೆ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವ ಡಾಕ್ಟರ್ ಗೋಪಾಲ್ ವಿ ದಾಸರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕ್ಷಯರೋಗಿಗಳು ಬಹುಬೇಗ ಕೋವಿಡ್ 19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್ 19 ಹಾಗೂ ಕ್ಷಯರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್ 19 ಹಾಗೂ ಕ್ಷಯರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ ಕೋವಿಡ್ 19 ಹಾಗೂ ಕ್ಷಯರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಲೋ ಅಪ್ಪ, ಮುಂದಿನ ತಿಂಗಳು ನಿನಗೆ ಅಮ್ಮಂಗೆ ಫಾರಿನ್ ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಇಬ್ರದು ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅಲ್ವಾ? ನಿಮ್ಮಮ್ಮ ಎರಡನೇ ಡೋಸ್ ಬೇಡ ಅಂದ್ಬಿಟ್ಲು ಮಗಳೇ. ಅಯ್ಯೋ ಅಪ್ಪ, ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಬಿಡೋದೇ ಇಲ್ಲ. ಇನ್ನು 1 ತಿಂಗಳು ಸಮಯ ಇದೆ, ನಾಳೆನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಎರಡನೇ ಡೋಸ್ ತಗೊಂಡ್ರೆ ಕೋವಿಡ್ ನಿಂದ ಸುರಕ್ಷಿತವಾಗೂ ಇರಬಹುದು. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಿನಿಸ್ಟ್ರಿ ಆಫ್ ಕಲ್ಚರ್ 3 ದೇಶ ವ್ಯಾಪಿ ಪ್ರತಿಯೋಗಿತಾಓಂ ಕಾ ಆಯೋಜನ್ ಯೂನಿಟಿ ಇನ್ ಕ್ರಿಯೇಟಿವಿಟಿ ಕೆ ಜರಿಯೆ ಕರ್ ರಹಾ ಹೈ. ಯೇ 3 ಪ್ರತಿಯೋಗಿತಾಯೆ ಹೈ, ದೇಶಭಕ್ತಿ ಗೀತ ಲೇಖನ್, ಲೋರಿ ಲೇಖನ್ ಔರ್ ರಂಗೋಲಿ ಬನಾನಾ. ಇನ್ ಪ್ರತಿಯೋಗಿತಾಓಂ ಕೆ ಮಾಧ್ಯಮ ಸೆ ಜೀತ್ ಸಕ್ತೆ ಹೈ ಢೇರೋ ಇನಾಮ್. ತೋ ಅಮೃತ ಮಹೋತ್ಸವ್ .nic.in ಲಾಗಿನ್ ಕರ್ಕೆ ಅಪ್ನಿ ಎಂಟ್ರೀಸ್ ಅಪ್ಲೋಡ್ ಕರೇ. ಜನ್ ಜನ್ ಕೋ ಭಾಯೇ ಧನ್ ರೇಖಾ, ಹರ್ ಮನ್ ಕೋ ಭಾಯೇ ಧನ್ ರೇಖಾ. LIC की धन रेखा पॉलिसी एक मनी बैक प्लान है जिसमें मैच्योरिटी पर मिलती है पूरी बीमा राशि गारंटीड एडिशंस के साथ. और बेस्ट थिंग बोलो, इस पॉलिसी टर्म की आधी अवधि तक ही प्रीमियम भरना है. और तो और, महिलाओं के लिए स्पेशल प्रीमियम रेट भी है. LIC धन रेखा, एक लाइफ एक प्लान. जन जन को भाए धन रेखा, हर मन को भाए धन रेखा. जोखिम, घटकों, नियम और शर्तों की अधिक जानकारी के लिए बिक्री समापन से पहले कृपया विक्रय पुस्तिका को ध्यानपूर्वक पढ़ें. ಜನಪದ ಸಂಗೀತದಲ್ಲಿ ಕೇಳಿ ಮಂಜುನಾಥ್ ಮರಾಠೆ ಅವರಿಂದ ಸಂಗ್ಯಾ ಬಾಳ್ಯ ಹಾಡುಗಳು.